ಇನ್ನೊಂದು ಆಮ್ಲಿಯೋಮಾ ಅಂತ ಒಂದು ಉಣ್ಣೆಗಳು, ಇದರ ಮೈ ಮೇಲೆ ಕೆಲವು ಬಣ್ಣ ಬಣ್ಣದ ರೇಖೆಗಳಿರ್ತವೆ, ಇವು ಒಡವೆಗಳ ತರ ಮಿಂಚ್ತಾ ಇರುತ್ತೆ. ಸೊ ಈ ಉಣ್ಣೆಗಳು ಸಹ ಹಸು ಮತ್ತು ಎಮ್ಮೆಗಳಲ್ಲಿ ಸಾಮಾನ್ಯವಾಗಿ ಇರ್ತವೆ. ಇನ್ನೊಂದು ಉದ್ದಮೂತಿಯ ಉಣ್ಣೆಗಳು ಅಂತ ಹೇಳ್ತೀವಿ, ಹೈಲೋಮಾ ಅಂತ ಒಂದು ಪ್ರಭೇದ. ಈ ಪ್ರಭೇದ ಬಹಳ ಮುಖ್ಯವಾದದ್ದು, ಯಾಕಂದ್ರೆ ಪ್ರಾಣಿಗಳ ಮಲೇರಿಯಾ ಅಂತ ಒಂದು ಕಾಯಿಲೆ ಇದೆ, ಅದು ತೈಲೇರಿಯಾ ಅಂತ ಕರಿತೀವಿ ನಾವು ಇಂಗ್ಲಿಷ್ ಅಲ್ಲಿ. ಸೊ ಈ ಕಾಯಿಲೆನಲ್ಲಿ ಏನಪ್ಪಾ ಅಂತಂದ್ರೆ ತುಂಬಾ ಜ್ವರ ಇರುತ್ತೆ, ಬಿಟ್ಟು ಬಿಟ್ಟು ಜ್ವರ ಬರ್ತಾ ಇರುತ್ತೆ, ಮೂಲವಾಗಿ ರಕ್ತಹೀನತೆ ಆಗ್ತಾ ಇರುತ್ತೆ. ಆಮೇಲೆ ಲಿಂಫ್ ನೋಡ್ ಅಂತ ಹೇಳ್ತೀವಿ, ಈ ದುಗ್ಧ ಗ್ರಂಥಿಗಳು ಊದ್ಕೊಂಡು ಜಾಂಡಿಸ್ ನಂತ ಲಕ್ಷಣಗಳು ಕಂಡು ಬಂದು, ಸೊ ಸರಿಯಾಗಿ ಚಿಕಿತ್ಸೆ ಸಿಗ್ಲಿಲ್ಲ ಅಂದ್ರೆ 2-3 ದಿನದಲ್ಲೇ ಈ ಹಸುಗಳು ಸತ್ತೋಗುತ್ತೆ. ಸೊ ಹಂಗಾಗಿ ಸೊ ಇಷ್ಟೆಲ್ಲಾ ಕಾರಣಗಳು, ಇಷ್ಟೆಲ್ಲಾ ಪ್ರಭೇದಗಳಿದ್ದು, ಇಷ್ಟೆಲ್ಲಾ ರೋಗ ಲಕ್ಷಣಗಳು ಜಾಸ್ತಿ ಇರೋದ್ರಿಂದ ಈ ಉಣ್ಣೆಗಳನ್ನ ಸಮಗ್ರವಾಗಿ ಹತೋಟಿ ಮಾಡ್ಕೋಬೇಕು ಅಥವಾ ನಿರ್ವಹಣೆ ಮಾಡ್ಕೋಬೇಕು. ಹಾಗಾದ್ರೆ ಡಾಕ್ಟರ್, ಯಾವ ರೀತಿಯ ಹತೋಟಿ ಕ್ರಮಗಳನ್ನ ಮಾಡಬೇಕು ಅಂತ ನಮ್ಮ ರೈತರಿಗೆ ತಿಳಿಸ್ಕೊಡ್ರೆ? ನೋಡಿ ರೈತ ಬಾಂಧವರೇ, ಈ ಉಣ್ಣೆಗಳಿಂದ ಎಷ್ಟೆಲ್ಲಾ ತೊಂದರೆಗಳಾಗುತ್ತೆ ಅಂತ ಈಗ ತಿಳ್ಕೊಂಡ್ರಿ. ಸೊ ಅವನ್ನ ಹೇಗೆ ವ್ಯವಸ್ಥಿತವಾಗಿ ಹತೋಟಿ ಮಾಡ್ಬೇಕು ಅನ್ನೋದನ್ನ ಸೊ ಈಗ ನೋಡೋಣ ಒಂದೊಂದಾಗಿ ಒಂದೊಂದಾಗಿ. ಮುಖ್ಯವಾಗಿ ಪ್ರಾಣಿಗಳನ್ನ ಮತ್ತೆ ಪ್ರಾಣಿಗಳ ಕೊಟ್ಟಿಗೆಯನ್ನ ಸ್ವಚ್ಛವಾಗಿಡ್ಬೇಕು, ಶುಭ್ರವಾಗಿಡ್ಬೇಕು. ಎರಡನೇದು, ಕ್ರಮಬದ್ಧವಾಗಿ ದಿನ ಅಥವಾ ವಾರಕ್ಕೊಂದ್ಸರಾದ್ರೂ ಅವುಗಳ ರಾಸುಗಳ ಮೈ ಮೇಲೆ ಉಣ್ಣೆಗಳನ್ನ ಒಂದೊಂದಾಗಿ ಬೇರ್ಪಡಿಸಿ ಅವನ್ನ ಗುಂಪು ಗುಂಪು ಮಾಡಿ ಸುಟ್ಟು ಹಾಕ್ಬೋದು. ಅದು ಆಗದೆ ಇರುವಂತ ಕೆಲಸ, ಯಾಕಂದ್ರೆ ಒಂದೊಂದು ತೆಗೆಯೋದಕ್ಕೆ ಆಗೋಲ್ಲ, ಎಷ್ಟೊಂದು ಉಣ್ಣೆಗಳು ನಿಮ್ಮ ಹಸುಗಳ ಮೈ ಮೇಲೆ ಇರುತ್ತೆ. ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ, ಮಾರುಕಟ್ಟೆನಲ್ಲಿ ಅಥವಾ ನಿಮ್ಮ ಹತ್ತಿರದ ಪಶುವೈದ್ಯ ಕೇಂದ್ರಗಳಲ್ಲಿ ಸಿಗುವಂತ ಉಣ್ಣೆ ಔಷಧಿಗಳು ಅಥವಾ ಕೀಟನಾಶಕಗಳನ್ನ ತಗೊಂಡ್ಬಂದು ರಾಸುಗಳ ಮೈ ಮೇಲೆ ಸಿಂಪಡಿಸ್ಬೇಕು. ಅದಾದ್ಮೇಲೆ ಈ ಜೀವನ ಚಕ್ರದ ಭಾಗಗಳು ಏನು ಹೇಳ್ತೀವಲ್ಲ ನಾವು, ಈ ಲಾರ್ವಾ ಕೋಶ ಮತ್ತೆ ಮೊಟ್ಟೆಗಳೆಲ್ಲನೂ ನೆಲದ ಮೇಲೆ ಬಿರುಕುಗಳಲ್ಲೆಲ್ಲ ಬಿದ್ದಿರುತ್ತೆ, ಆ ಕೊಟ್ಟಿಗೆಗೂ ನಾವು ಔಷಧಿಯನ್ನ ಸಿಂಪಡಿಸ್ಬೇಕು. ಬರೀ ಹಸುಗಳ ಮೇಲೆ ಅಥವಾ ಮೈ ಮೇಲೆ ಅಥವಾ ಪ್ರಾಣಿಗಳ ಮೇಲೆ ಸಿಂಪಡಿಸದಲ್ಲದೇ ಕೊಟ್ಟಿಗೆಗೂ ನಾವು ಔಷಧಿಯನ್ನ ಸಪರೇಟ್ ಆಗಿ ನಾವು ಸಿಂಪಡಣೆ ಮಾಡಬೇಕು. ಆಮೇಲೆ ಇನ್ನು ಕೆಲವು ಸರಿ ಪ್ರಾಣಿಗಳನ್ನ ಟೆಂಪ್ರವರಿ ಆಗತ್ತೆ, ತಾತ್ಕಾಲಿಕವಾಗಿ ಮನೆ ಮುಂದೆ ಕಟ್ಟಾಕ್ತಿವಿ, ಹಿತ್ತಲಲ್ಲಿ ಕಟ್ಟಾಕ್ತಿವಿ, ಅಲ್ಲೆಲ್ಲ ಎಲ್ಲೆಲ್ಲಿ ಸಣ್ಣ ಪುಟ್ಟದಾಗಿ ತಾತ್ಕಾಲಿಕವಾಗಿ ನಾವು ಹಸುಗಳನ್ನ ಕಟ್ಟಾಕ್ತಿವಿ, ಅಲ್ಲೆಲ್ಲನು ಸ್ವಲ್ಪ ಸ್ಪ್ರೇ ಮಾಡ್ಬೇಕು, ಯಾಕಂದ್ರೆ ಅಲ್ಲೂನು ಈ ಉಣ್ಣೆಗಳ ಲಾರ್ವಾಗಳು ಮೊಟ್ಟೆಗಳು ಬಿದ್ದಿರೋಂತ ಚಾನ್ಸಸ್ ಇರುತ್ತೆ. ಸೊ ಅಲ್ಲಿನೂ ನಾವು ಸ್ಪ್ರೇ ಮಾಡ್ಕೋಬೇಕಾಗತ್ತೆ. ಸೊ ಹೀಗೆ ವಾರಕ್ಕೆ ಒಂದ್ಸರಿ ಅಂತೆ 2-3 ಸಲ ಕೀಟನಾಶಕನ ಸಿಂಪಡಿಸ್ಕೋಬೇಕು ಜಾಸ್ತಿ ಇದ್ದಾಗ. ಅದು ತದನಂತರ 3 ತಿಂಗಳಿಗೆ ಒಂದ್ಸರಿ ನೀವು ಸ್ಪ್ರೇ ಮಾಡ್ಕೊಂಡ್ರೆ ಅಥವಾ ಸಿಂಪಡಣೆ ಮಾಡ್ಕೊಂಡ್ರೆ ಸಾಕಾಗತ್ತೆ. ಮತ್ತೆ ಈ ಉತ್ತಮವಾದ ಗುಣಮಟ್ಟದ ಈ ಕೀಟನಾಶಕಗಳನ್ನ ಆಯ್ಕೆ ಮಾಡಬೇಕಾದ್ರೆ ಸಮೀಪದ ಪಶುವೈದ್ಯರ ಒಂದು ಸಹಾಯವನ್ನ ತಗೋಬೇಕು ನೀವು. ಇಲ್ಲ ಅಂತಂದ್ರೆ ಈ ಔಷಧಿಯನ್ನ ಎಷ್ಟು ಪ್ರಮಾಣದಲ್ಲಿ ಹಾಕ್ಬೇಕು, ಎಷ್ಟು ಹೆಚ್ಚಿಗೆ ಹಾಕ್ಬಿಟ್ರೆ ಅದು ವಿಷವಾಗಿ ಪರಿಣಮಿಸುತ್ತೆ. ಆಮೇಲೆ ಕೆಲವು ಎಲ್ಲ ಕೇರ್ ಅನ್ನ ತಗೋಬೇಕಾಗತ್ತೆ, ಏನಂದ್ರೆ ಅವುಗಳಿಗೆ ಗಾಯಗಳಿದ್ದಾಗ, ಹಸುಗಳ ಮೈ ಮೇಲೆ ಗಾಯಗಳಿದ್ದಾಗ ಈ ಔಷಧಿಗಳನ್ನ ಸಿಂಪಡಿಸಬಾರ್ದು. ಆಮೇಲೆ ಬೆಳಗ್ಗೆ ಎಳೆ ಬಿಸಿಲಲ್ಲಿ ಅಥವಾ ಸಂಜೆ ಟೈಮಲ್ಲಿ ಅದನ್ನ ಔಷಧಿನ ಸಿಂಪಡಿಸ್ಬೇಕು. ಆಮೇಲೆ ಅವಕ್ಕೂ ಮುಂಚೆ ಅವು ದಾಹ ಆಗಿರಬಾರ್ದು, ಊಟ ಕೊಟ್ಟಿರ್ಬೇಕು, ಮೇವು ತಿಂದಿರ್ಬೇಕು, ನೀರು ಕುಡಿಸಿರ್ಬೇಕು, ಬಾಯಡಿಕೆ ಆಗಬಾರ್ದು, ಇವೆಲ್ಲ ನೋಡಿಕೊಂಡು ಬಾಯಿಗೆ ಬಾಯಿ ಕುಣಿಕೆ ಹಾಕಿರ್ಬೇಕು. ನೀವು ಸಿಂಪಡಣೆ ಮಾಡೋರು ಮೂಗಿಗೆ ಮುಖಕ್ಕೆ ಒಂದು ಬಟ್ಟೆನ ಕಟ್ಕೋಬೇಕು, ಅದರ ವಾಸನೆ ತಗೋಬಾರ್ದು, ಇಲ್ಲ ಅಂದ್ರೆ ಅದು ಕೀಟನಾಶಕ, ಅದು ವಿಷವಾಗಿರುತ್ತೆ. ಹಾಗಾಗಿ ಇಷ್ಟೆಲ್ಲ ನೀವು ಇದನ್ನ ಇಟ್ಕೊಂಡು ಸಿಂಪಡಣೆ ಮಾಡಬೇಕು. ಅದಾದ ಮೇಲೆ ಕೊಟ್ಟಿಗೆಯನ್ನ ಒಂದು ಸಪರೇಟ್ ಆಗಿ ಅಥವಾ ಇನ್ನೊಂದು ಸರಿ ಅದನ್ನ ಕೊಟ್ಟಿಗೆಯನ್ನ ಒಂದು ಸ್ಪ್ರೇ ಮಾಡ್ಕೋಬೇಕು. 30 ನಿಮಿಷದಿಂದ 1 ತಾಸವರೆಗೂ ಬಿಟ್ಬಿಟ್ಟು ಆಮೇಲೆ ಹಸುಗಳನ್ನ ಮೈ ತೊಳೆದ್ರೆ ಆಗುತ್ತೆ. ಈ ಉಣ್ಣೆಗಳ ರಕ್ತ ಹೀರೋದ್ರಿಂದ ರಕ್ತಹೀನತೆ ಆಗಿರುತ್ತವೆ ಕೆಲವು ಹಸುಗಳು ಅಥವಾ ರಾಸುಗಳು ಅಥವಾ ಹಾಲು ಕೊಡುವಂತ ಹಸುಗಳು, ಅವುಗಳಿಗೆಲ್ಲ ನೀವು ಸ್ವಲ್ಪ ಕಬ್ಬಿಣದ ಅಂಶದ ಇರುವಂತಹ ಸಮತೋಲನ ಆಹಾರವನ್ನ ಕೊಟ್ಟು ಪೋಷಣೆ ಮಾಡಬೇಕು. ಈ ನೈಸರ್ಗಿಕವಾಗಿ ಒಂದು ಗಿಡ ಬರುತ್ತೆ, ಸ್ಟೈಲೋಜಾಂಥಸ್ ಅಂತ ಒಂದು ಗಿಡ. ಸೊ ಈ ಗಿಡ ಇದು ಕಳೆ ಸಸ್ಯ, ಇದು ಇದರಲ್ಲಿ ಉಣ್ಣೆಗಳನ್ನ ಹತೋಟಿಯಲ್ಲಿಡುವಂತ ಒಂದು ಔಷಧಿ ಗುಣವನ್ನು ಹೊಂದಿರುತ್ತೆ. ಸೊ ಈ ರೀತಿ ಗಿಡಗಳನ್ನ ಮನೆ ಮುಂದೆ ಇರುವಂತ ಅಂಗಳ, ಹಿತ್ತಲು ಅಥವಾ ಹೊಲಗಳ ಬದುಗಳಲ್ಲಿ ಹೆಚ್ಚಾಗಿ ಬೆಳೆಯೋದ್ರಿಂದ ಉಣ್ಣೆಗಳ ನಿರ್ಮೂಲನೆ ಸಾಧ್ಯವಾಗುತ್ತೆ ನೈಸರ್ಗಿಕವಾಗಿ. ಯಾವುದೇ ರೀತಿ ಜ್ವರದ ಲಕ್ಷಣಗಳು ಕಂಡು ಬಂದ್ರೆ ತಕ್ಷಣ ನೀವು ಉಪೇಕ್ಷೆ ಮಾಡದೆ ಹತ್ತಿರದ ಪಶುವೈದ್ಯರ ಹತ್ರ ಹೋಗಿ ಪರೀಕ್ಷೆ ಮಾಡಿಸಿ ಪ್ರಾರಂಭಿಕ ಹಂತದಲ್ಲೇ ಸೂಕ್ತ ಚಿಕಿತ್ಸೆ ಕೊಡಿಸಿದ್ರೆ ಅಪಾರ ಪ್ರಮಾಣದ ರಾಸುಗಳ ಸಾವು ನೋವುಗಳನ್ನ ಕಡಿಮೆ ಮಾಡಬಹುದು. ಸರಿ, ಉಣ್ಣೆ ನಾಶಕವಾಗಿ ಕೀಟನಾಶಕಗಳನ್ನ ಸಿಂಪಡಣೆ ಮಾಡ್ಬೇಕು ಅಂತ ಹೇಳಿದ್ರೆ ಆ ಟೈಮ್ನಲ್ಲಿ ಏನು ಮುನ್ನೆಚ್ಚರಿಕೆ ಕ್ರಮಗಳನ್ನ ರೈತರು ವಹಿಸ್ಬೇಕಂದ್ರೆ? ಅದೇ, ಅವುಗಳಿಗೆ ನೀರಡಿಕೆ ಆಗದಿರುವಂತದ್ದು ಒಂದು ನೋಡ್ಕೋಬೇಕು. ಆಮೇಲೆ ಆ ಸಿಂಪಡಣೆ ಮಾಡುವಂತ ವ್ಯಕ್ತಿನೂ ಸಹ ನೀಟಾಗಿ ವಾಸನೆ ತಗೋಬಾರ್ದು, ಬಾಯಿಗೆ ಮತ್ತೆ ಕೈಗಳನ್ನ ನೀಟಾಗಿ ತೊಳ್ಕೊಂಡಿರ್ಬೇಕು, ಮತ್ತೆ ಬಾಯಿಗೆ ಬಟ್ಟೆಯನ್ನ ಮುಸ್ಕನ್ನ ಕಟ್ಕೊಂಡಿರ್ಬೇಕು. ಆದಷ್ಟು ಜಾಗ್ರತವಾಗಿ ಅದನ್ನ ಸಿಂಪಡಣೆ ಮಾಡಬೇಕು. ಆಮೇಲೆ ಹಸುಗಳ ಬಾಯಿಗೆ ಬಾಯಿ ಕುಣಿಕೆಯನ್ನ ಹಾಕ್ಬೇಕು, ಅದು ನೆಕ್ಕೋಬಾರ್ದು, ನೆಕ್ಕೊಂಡ್ರೆ ಮತ್ತೆ ಅದು ವಿಷ ಒಳಗಡೆ ಹೋದಂಗಾಗತ್ತೆ. ಅದರಿಂದನೇ ಸಾವನ್ನಪ್ಪೋದು. ಅದೊಂದೆರಡು ಮುಂಜಾಗ್ರತೆಯನ್ನ ವಹಿಸಬೇಕು. ಆಮೇಲೆ ಎದಕ್ಕೆ ಉಣ್ಣೆ ಆಗಿರುತ್ತೆ, ಆ ಒಂದು ಹಸು ಅಥವಾ ಎಮ್ಮೆನ ಬೇರೆ ಕಟ್ಟಬೇಕಲ್ಲ ಸರ್? ಆ ಹಸು ಮತ್ತು ಉಣ್ಣೆ ಜಾಸ್ತಿ ಇರುವಂತಹ ಹಸುಗಳು ಅಥವಾ ಎಮ್ಮೆಗಳು ಅಥವಾ ಯಾವುದೇ ರಾಸುಗಳಾಗ್ಲಿ ಅವುಗಳಿಗೆ ಮೊದಲು ಔಷಧಿಯನ್ನು ಸಿಂಪಡಿಸಿ ತದನಂತರ ಸ್ವಲ್ಪ ಪ್ರಮಾಣದಲ್ಲಿ ಇರುವಂತಹ ಹಸು ಅಥವಾ ಕರುಗಳಿಗೆ ಆಮೇಲೆ ಸಿಂಪಡಣೆ ಮಾಡ್ಕೋಬಹುದು. ಮತ್ತೆ ಕೊಟ್ಟಿಗೆನನ್ನು ಸಪರೇಟ್ ಆಗಿ ನೀವು ಸಿಂಪಡಣೆ ಮಾಡ್ಕೋಬೇಕು. ಸಾಮಾನ್ಯವಾಗಿ ಬಡಕಲ ದೇಹ ವಯಸ್ಸಾಗಿರುವಂತದ್ದು ಮತ್ತೆ ಸಣ್ಣ ವಯಸ್ಸಿನಲ್ಲಿರುವಂತಹ ರಾಸುಗಳಿಗೆ ದೇಹದ ಶಕ್ತಿ ಕುಂದಿರುತ್ತೆ. ಹಾಗಾಗಿ ಉಣ್ಣೆಗಳು ಅಥವಾ ಪರೋಪಜೀವಿಗಳು ಬೇಗನೆ ಅಂಟ್ಕೊಳ್ತವೆ ಅಥವಾ ಆವಾಹನೆ ಆಗ್ತವೆ. ಆದ್ರಿಂದ ರೈತರು ಆಗಿಂದಾಗ್ಗೆ ವೈಜ್ಞಾನಿಕವಾಗಿ ಸಮತೋಲನ ಆಹಾರವನ್ನು ಬಳಸಬೇಕು ಮತ್ತೆ ಲಸಿಕೆ ಹಾಗೂ ಚುಚ್ಚುಮದ್ದುಗಳನ್ನ ಕೊಡಿಸಬೇಕು ನಿಯಮಿತವಾಗಿ. ಮತ್ತೆ ಜಂತು ನಿವಾರಕಗಳನ್ನು ಕೊಡಬೇಕು. ಒಳಗಡೆ ಹೊಟ್ಟೆ ಒಳಗಡೆ ಇರೋದು ಕೆಲವು ಜಂತು ಹುಳುಗಳಿರುತ್ತೆ, ಜಂತು ನಿವಾರಕಗಳನ್ನ ಕಾಲಕ್ರಮೇಣ ಕೊಡ್ತಾ ಹೋಗ್ಬೇಕು. ಈ ಉಣ್ಣೆನಾಶಕ ಅಥವಾ ನೊಣಗಳನ್ನ ನಿವಾರಣೆ ಮಾಡೋದ್ರಿಂದ ಈ ಹೈನುಗಾರಿಕೆ ಅಥವಾ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಮತ್ತು ಹಂದಿ ಉದ್ಯಮಗಳಲ್ಲಿ ಹೆಚ್ಚಿನ ಲಾಭವನ್ನು ಪಡೆದು ತಾವು ಅಭಿವೃದ್ಧಿ ಹೊಂದಿರೋದ್ರ ಮೂಲಕ ರಾಜ್ಯದ ಮತ್ತೆ ದೇಶದ ಆರ್ಥಿಕತೆಯನ್ನ ಹೆಚ್ಚಿಸಬಹುದು. ಕೃಷ್ಣಮೂರ್ತಿ ಅವರೇ, ತಾವು ಇದುವರೆಗೆ ಈ ಉಣ್ಣೆಗಳ ಉಪಟಳ ಯಾವ ರೀತಿ ಒಂದು ಹಸು ಮತ್ತು ಎಮ್ಮೆಗಳಲ್ಲಿ ಕಾಣಿಸಿಕೊಳ್ತವೆ, ಎಷ್ಟು ಟೈಪ್ ಉಣ್ಣೆಗಳದಾವ, ಅವುಗಳ ಹತೋಟಿ ಹ್ಯಾಂಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಮಾಡಿಕೊಟ್ರಿ. ಇಷ್ಟೆಲ್ಲ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ಡಾಕ್ಟರ್ ಕೃಷ್ಣಮೂರ್ತಿ ಅವರಿಗೆ, ಆಕಾಶವಾಣಿ ಪರವಾಗಿ ಮತ್ತು ಆಕಾಶವಾಣಿಯ ಎಲ್ಲ ರೈತ ಬಾಂಧವರು ಮತ್ತು ಕೇಳುಗರ ಪರವಾಗಿ ಧನ್ಯವಾದ ಹೇಳ್ತೇನೆ. ನಮಸ್ಕಾರ ಸರ್. ನಮಸ್ತೆ, ಧನ್ಯವಾದಗಳು. ಇದುವರೆಗೆ ಹಸು ಮತ್ತು ಎಮ್ಮೆಗಳಲ್ಲಿ ಉಣ್ಣೆಗಳ ಉಪಟಳ ಈ ಕುರಿತು ಡಾಕ್ಟರ್ ಕೃಷ್ಣಮೂರ್ತಿ ಸಿಎಂ ಅವರೊಂದಿಗೆ ಸಂದರ್ಶನ ಕೇಳಿದ್ದಿರಿ. ಸಂದರ್ಶಿಸಿದವರು ರಾಜೇಂದ್ರ ಆರ್ ಕುಲಕರ್ಣಿ. ಈಗ ಕೇಳಿ ಬೆಳೆಗಳ ಸಂರಕ್ಷಣೆಯಲ್ಲಿ ಇಸ್ಯಾಪ್ ತಂತ್ರಜ್ಞಾನ ಮಹತ್ವ ಕುರಿತು ಡಾಕ್ಟರ್ ಪ್ರಭುರಾಜ್ ಅವರೊಂದಿಗೆ ಸಂದರ್ಶನ. ತಜ್ಞವಾಣಿ ಕೇಳುಗರಿಗೆ ನಮಸ್ಕಾರ. ಕೇಳುಗರೆ, ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಇಸ್ಯಾಪ್ ಅಂತಕ್ಕಂಥ ತಂತ್ರಜ್ಞಾನವನ್ನು ಇತ್ತೀಚೆಗೆ ರೈತರಿಗೆ ಬಿಡುಗಡೆ ಮಾಡ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಇಸ್ಯಾಪ್ ತಂತ್ರಜ್ಞಾನ ಅಂದ್ರೇನು, ಯಾವ ರೀತಿ ನಮ್ಮ ರೈತರಿಗೆ ಉಪಯೋಗ ಇದೆ, ಏನೆಲ್ಲ ಒಂದು ವಿಷಯಗಳನ್ನು ರೈತರು ಇದರಿಂದ ತಿಳ್ಕೋಬಹುದು ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಇಸ್ಯಾಪ್ ಯೋಜನೆಯ ಮುಖ್ಯಸ್ಥರು ಮತ್ತು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದಂಥ ಡಾಕ್ಟರ್ ಎ ಪ್ರಭುರಾಜ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಸ್ಯಾಪ್ ತಂತ್ರಜ್ಞಾನದ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಬನ್ನಿ ಅವರಿಂದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಪ್ರಭುರಾಜ್ ಅವರೇ. ನಮಸ್ಕಾರ. ಇತ್ತೀಚೆಗೆ ಸಾಕಷ್ಟು ಜನ ರೈತರು ಮಾತಾಡ್ತಾ ಇದ್ದಾರೆ ಇಸ್ಯಾಪ್ ತಂತ್ರಜ್ಞಾನದ ಬಗ್ಗೆ. ಏನಿದು ಇಸ್ಯಾಪ್ ತಂತ್ರಜ್ಞಾನ? ಇಸ್ಯಾಪ್ ಅಂತ ಹೇಳಿದ್ರೆ, ಇದು ಎಕ್ಸ್ಪ್ಯಾಂಡ್ ಮಾಡಬೇಕಾಯ್ತಂದ್ರೆ ಎಲೆಕ್ಟ್ರಾನಿಕ್ ಸೊಲ್ಯೂಷನ್ಸ್ ಅಗೇನೆಸ್ಟ್ ಅಗ್ರಿಕಲ್ಚರಲ್ ಪೆಸ್ಟ್ ಅಂತಂದೇಳಿ. ಅಂದ್ರೆ ಈಗ ರೈತರ ಬೆಳೆಗಳಲ್ಲಿ ಬರ್ತಕ್ಕಂಥ ಯಾವುದೇ ಒಂದು ಕೀಟ, ರೋಗ, ಪೋಷಕಾಂಶದ ಬಾಧೆಯನ್ನು ರೈತರ ಹೊಲದಲ್ಲಿನೇ ಈ ಒಂದು ತಂತ್ರಾಂಶದ ಮೂಲಕ ಗುರುತಿಸಿ ಮತ್ತು ಆ ಬಾಧೆಯ ಪ್ರಮಾಣ ಎಷ್ಟಿದೆ ಅಲ್ಲಿ ಅಂತಕ್ಕಂಥದ್ದನ್ನು ನಾವು ಪ್ರಮಾಣೀಕರಿಸಿ, ಅಂದರೆ ಸಮೀಕ್ಷೆ ಮೂಲಕ ಪ್ರಮಾಣೀಕರಿಸಿ ಮತ್ತು ಆ ಬಾಧೆಗೆ ಅನುಗುಣವಾಗಿ ಒಂದು ಶಿಫಾರಸನ್ನು ಮಾಡ್ತಕ್ಕಂಥ ಒಂದು ತಂತ್ರಾಂಶ. ಈ ಸ್ಯಾಪ್ ತಂತ್ರಾಂಶದ ಒಂದು ಹಿನ್ನೆಲೆಯನ್ನು ಹೇಳ್ತೀರಾ, ಯಾಕೆ ಈ ತಂತ್ರಾಂಶವನ್ನ ಕಂಡಿಡಲಿಕ್ಕೆ ತಮಗೆ ಯಾವುದು ವಿಷಯಗಳು ಪ್ರಚೋದನೆಯನ್ನು ಕೊಟ್ಟ? ಮೊಟ್ಟ ಮೊದಲನೇದಾಗಿ ಈಗ ಬಹಳಷ್ಟು ಸರಿ ನಾವು ನೋಡ್ತೀವಿ ರೈತರಿಗೆ ತಮ್ಮ ಹೊಲದಲ್ಲಿ ಯಾವುದೇ ಒಂದು ಸಮಸ್ಯೆ ಬಂತು ಅಂತಂದ್ರೆ ಇದು ಯಾವ ಸಮಸ್ಯೆ, ಇದು ಎದರಿಂದ ಬರ್ತಾ ಇದೆ, ಇದನ್ನ ಯಾರಿಗೆ ತೋರಿಸ್ಬೇಕು, ಇದಕ್ಕೆ ಯಾವ ರೀತಿ ಪರಿಹಾರ ತಗೋಬೇಕು ಅನ್ನೋದಕ್ಕಂಥದ್ದು ಬಹಳ ಒಂದು ಮುಖ್ಯವಾದ ಒಂದು ಸವಾಲು. ಮನುಷ್ಯರಿಗೆ ಏನಾದರೂ ರೋಗ ರುಜಿನ ಬಂದರೆ ಡಾಕ್ಟರ್ಗಳು ಸಿಗೋ ಹಂಗೆ ರೈತರಿಗೆ ಇವ್ರದ್ದು ಸಿಗೋದಿಲ್ಲ. ಸೊ ಅಂಥ ಒಂದು ಸಂದಿಗ್ಧ ಪರಿಸ್ಥಿತಿನಲ್ಲಿ ನಾವು ನಮ್ಮದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು 2011 ಈ ಇಸ್ಯಾಪ್ ಅಂತಕ್ಕಂಥ ಒಂದು ತಂತ್ರಾಂಶವನ್ನು ಆವಿಷ್ಕಾರ ಮಾಡಿತು. ಸೊ ಇದರಲ್ಲಿ ಈಗ ನಾನು ಮೊದಲೇ ಹೇಳಿದಂಗೆ ಯಾರೇ ಈ ತಂತ್ರಾಂಶ ಮುಖಾಂತರ ರೈತರ ಹೊಲಕ್ಕೆ ತೆರಳಿ ಅವರಲ್ಲಿರ್ತಕ್ಕಂಥ ಸಮಸ್ಯೆ ಗುರುತಿಸಿ ಮತ್ತು ಪ್ರಮಾಣೀಕರಿಸಿ ಮತ್ತು ಅದಕ್ಕೆ ಶಿಫಾರಸನ್ನು ಅಲ್ಲಿಯೇ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇದರಲ್ಲಿ ಮಾಡಿದ್ದೀವಿ. ಮತ್ತು ಇದು ರೈತರಿಗೆ ಅಷ್ಟೇ ಅಲ್ಲ, ಕೃಷಿಯಲ್ಲಿ ಬರ್ತಕ್ಕಂಥ ಎಲ್ಲ ಭಾಗಿದಾರರು, ಅಂದರೆ ಈ ರೈತರಾಗಿರ್ತಾರೆ ಮತ್ತು ನಮ್ಮ ಒಂದು ವಿಸ್ತರಣಾ ಅಧಿಕಾರಿಗಳಿರ್ತಾರೆ ಮತ್ತು ವಿಜ್ಞಾನಿಗಳು ಮತ್ತು ಕೃಷಿ ಅಧಿಕಾರಿಗಳು ಮತ್ತು ನೀತಿ ನಿರೂಪಕರು, ಅಂದರೆ ಸೆಕ್ರೆಟರಿಗಳು ಅಥವಾ ಮಿನಿಸ್ಟರು, ಯಾರೇ ಆಗಲಿ ಕೂಡ ರೈತರ ಹೊಲದಲ್ಲಿ ಯಾವ ಸಮಸ್ಯೆ ಇದೆ, ಅದು ಎಷ್ಟರ ಮಟ್ಟಿಗೆ ಗುರುತು ಮಾಡಲಾಗಿದೆ ಮತ್ತು ಅದಕ್ಕೆ ಯಾವ ರೀತಿ ಪರಿಹಾರ ಕೊಡಲಾಗಿರುತ್ತೆ ಅಂತಕ್ಕಂಥ ಎಲ್ಲ ವಿಷಯಗಳು ಕೂಡ ಅವರಿಗೆ ಒಂದು ನೈಜ ಸಮಯದಲ್ಲಿ ದೊರಕುತ್ತೆ. ಈ ಒಂದು ಇ ಸ್ಯಾಪ್ ತಂತ್ರಾಂಶ ಅಥವಾ ಇ ಸ್ಯಾಪ್ ಸಾಫ್ಟ್ವೇರ್ ಯಾವ ರೀತಿ ಕೆಲಸ ಮಾಡುತ್ತೆ? ಇ ಸ್ಯಾಪ್ ತಂತ್ರಾಂಶದಲ್ಲಿ ಮೂರು ಮುಖ್ಯವಾದಂತಹ ತಂತ್ರಾಂಶಗಳಿದ್ದಾವೆ. ಮೊದಲನೇ ತಂತ್ರಾಂಶ ಏನಪ್ಪಾ ಅಂತಂದು ಹೇಳಿದ್ರೆ, ಇದು ಹೊಲದಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ತಂತ್ರಾಂಶ, ಅಂದ್ರೆ ಇದು ಮೊಬೈಲ್ ಆಧಾರಿತ ಇದೆ. ಈ ತಂತ್ರಾಂಶವನ್ನು ಮೊಬೈಲ್ ಅಲ್ಲೇ ಹಾಕೊಂಡು ಉಪಯೋಗ ಮಾಡಬಹುದು. ಇದು ಆ ಹೊಲದಲ್ಲಿ ಬಂದಿರತಕ್ಕಂಥ ಸಮಸ್ಯೆನ ಗುರುತಿಸೋದು, ಪ್ರಮಾಣೀಕರಿಸೋದು ಮತ್ತು ಶಿಫಾರಸನ್ನು ಮಾಡತಕ್ಕಂಥ ಕೆಲಸ ಮಾಡುತ್ತೆ. ಮತ್ತು ಈ ಒಂದು ತಂತ್ರಾಂಶ ಯಾವ ಒಂದು ತಜ್ಞರ ಸಹಾಯವನ್ನು ಕೂಡ ತಗೊಳ್ಳದೇನೆ ಈ ತಂತ್ರಾಂಶದ ಮುಖಾಂತರನೇ ಈ ಎಲ್ಲಾ ಕಾರ್ಯಗಳನ್ನು ಮಾಡಬಹುದಾಗಿದೆ. ಬಹಳ ಮುಖ್ಯವಾಗಿ ನಾವು ಸಮೀಕ್ಷೆ ಮಾಡೋದ್ರಿಂದ ಹಾನಿಯ ಮಟ್ಟ ಎಷ್ಟು ಇದೆ ಅಂತ ಗುರುತಿಸುತ್ತೆ. ಅಂದ್ರೆ ಕಡಿಮೆ ಮಟ್ಟದಲ್ಲಿದೆಯೋ, ಮಧ್ಯಮ ಮಟ್ಟದಲ್ಲಿದೆಯೋ ಅಥವಾ ಹೆಚ್ಚಾಗಿದೆಯೋ, ನಾವಿನ ಆರ್ಥಿಕ ನಷ್ಟದ ರೇಖೆ ಅಂತೀವಲ್ಲ ಆ ಒಂದು ಆಧಾರದ ಮೇಲೆ ಇದು ಸಮಸ್ಯೆನ ಗುರುತಿಸುತ್ತೆ ಮತ್ತು ಸಮಸ್ಯೆ ಗುರುತಿಸಿದ ಆಧಾರದ ಮೇಲೆ ಇದು ನಿರ್ವಹಣೆಯನ್ನು ಕೊಡುತ್ತೆ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ರೈತರಿಗೆ ಈಗ ಕಡಿಮೆ ಒಂದು ಹಾನಿ ಇದೆ ಅಂತಂದು ಹೇಳಿದ್ರೆ ಒಂದು ಕಡಿಮೆ ಖರ್ಚಿನಲ್ಲಿ ಅವರು ಅದನ್ನು ಹತೋಟಿ ಮಾಡಬಹುದು. ಆ ರೀತಿ ನಾನು ಒಂದು ಸಹಾಯವನ್ನು ಮಾಡುತ್ತೆ. ಮತ್ತು ಈ ಸಲಹೆಯನ್ನ ತಗೊಂಡಾದ 7 ದಿನಗಳ ನಂತರ ಈ ರೈತರು ಅದನ್ನು ಅಳವಡಿಸಿಕೊಂಡಿದಾರೋ ಇಲ್ವೋ, ಅವರು ಸಮರ್ಪಕವಾಗಿ ನಿರ್ವಹಣೆ ಮಾಡಿದಾರೋ ಇಲ್ವೋ ಅಂತಕ್ಕಂತಹ ಒಂದು ಫೀಡ್ಬ್ಯಾಕ್ ಅಂತ ಏನು ಹೇಳ್ತೀವಲ್ಲ ಅದನ್ನು ಕೂಡ ಈ ತಂತ್ರಾಂಶದ ಮೂಲಕ ತಗೋಬಹುದಾಗಿದೆ. ಮತ್ತೆ ಅದರ ಜೊತೆಗೆ ಈ ರೈತರ ನೋಂದಣಿ ಆಗುತ್ತೆ, ರೈತರ ವಿವರ, ಬೆಳೆ ವಿವರ, ಸಮಸ್ಯೆ ವಿವರ, ಈ ಎಲ್ಲಾ ವಿವರಗಳು ಕೂಡ ನಮಗೆ ಈ ತಂತ್ರಾಂಶದ ಮುಖಾಂತರ ತಗೋಬಹುದಾಗಿದೆ. ಇನ್ನು ಎರಡನೇ ತಂತ್ರಾಂಶ ಅಂತ ಹೇಳಿದ್ರೆ ವಿಷಯ ತಜ್ಞರ ತಂತ್ರಾಂಶ. ಅಂದ್ರೆ ಉದಾಹರಣೆಗೆ ಈಗ ಹೊಲದಲ್ಲಿ ಎಲ್ಲಾ ಒಂದು 90-95% ನಾವು ಗುರುತನ್ನು ಮಾಡಬಹುದು. ಒಂದು 5-10% ಏನಾಗುತ್ತೆ ಅಂದ್ರೆ ಕೆಲವು ಕಡೆ ಏನಾದರೂ ಕನ್ಫ್ಯೂಷನ್ಸ್ ಇದ್ರೆ, ಗುರುತು ಮಾಡಕ್ ಆಗ್ಲಿಲ್ಲ ಅಂದ್ರೆ ಅಂತ ಸಮಯದಲ್ಲಿ ಅಲ್ಲಿಯ ವಿಷಯಗಳನ್ನ ನಾವು ತಜ್ಞರಿಗೆ ರವಾನಿಸಿ ತಜ್ಞರ ಮುಖಾಂತರ ಒಂದು ಈ ಸ್ಯಾಪ್ ಆದ ಒಂದು ಸಮಸ್ಯೆಯನ್ನು ಗುರುತು ಮಾಡಿಕೊಳ್ಳುವಂತ ಬಗೆ ಏನಿದೆಯಲ್ಲ ಅದು ವಿಷಯ ತಜ್ಞರ ತಂತ್ರಾಂಶ. ಇದು ಕೂಡ ಮೊಬೈಲ್ ಆಧಾರಿತ, ಇದು ಒಂದು ವಿಷಯ ತಜ್ಞರ ಹತ್ತಿರ ಇರತಕ್ಕಂಥದ್ದು. ಆಮೇಲೆ ಮೂರನೇ ತಂತ್ರಾಂಶ ಅಂದ್ರೆ ಅಂತರ್ಜಾಲ ತಂತ್ರಾಂಶ. ಅಂದ್ರೆ ಈ ಹೊಲದಿಂದ ಬಂದಿರತಕ್ಕಂಥ ಎಲ್ಲಾ ಮಾಹಿತಿಗಳು ಈ ಸರ್ವರ್ ಮುಖಾಂತರ ಏನಾಗುತ್ತೆ ನಮಗೆ ರಿಯಲ್ ಟೈಮ್ ನೈಜ ಸಮಯದಲ್ಲಿ ವರದಿಗಳಾಗಿ ಮಾರ್ಪಾಡಾಗುತ್ತೆ. ವರದಿಗಳು ಅಂತಂದು ಹೇಳಿದ್ರೆ ಈಗ ನಾವು GIS ನಕ್ಷೆ ಮುಖಾಂತರ ಆಗ್ಬೋದು, ಗ್ರಾಫ್ ಮುಖಾಂತರ ಆಗ್ಬೋದು ಅಥವಾ ಟೇಬಲ್ಸ್ ಮುಖಾಂತರ ಆಗ್ಬೋದು, ನಮಗೆ ಯಾವ ರೀತಿ ಬೇಕೋ ಆ ರೀತಿ ವರದಿಗಳನ್ನು ತಯಾರಿಸಿ ಅದನ್ನ ನಾವು ವಿಜ್ಞಾನಿಗಳು, ಅಧಿಕಾರಿಗಳು, ನೀತಿ ನಿರೂಪಕರು ನೋಡಿ ಒಂದು ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಇದು ಅನುಕೂಲ ಮಾಡಿಕೊಡ್ತದೆ. ಈ ರೀತಿಯಾಗಿ ಮೂರು ತಂತ್ರಾಂಶಗಳನ್ನು ಒಳಗೊಂಡಿರತಕ್ಕಂತ ಒಂದು ತಂತ್ರಾಂಶವೇ ಈ ಸ್ಯಾಪ್ ತಂತ್ರಜ್ಞಾನ ಅಂತ ಹೇಳ್ಬೋದು. ಈ ಸ್ಯಾಪ್ ನ ವಿಶೇಷತೆಗಳನ್ನು ಹೇಳ್ತೀರಾ? ವಿಶೇಷತೆಗಳನ್ನು ಹೊಂದಿದೆ ಇದು? ಮೊಟ್ಟ ಮೊದಲನೇದಾಗಿ ಇದು ನೋಡಿ, ಈ ಒಂದು ತಂತ್ರಾಂಶ ಉಪಯೋಗ ಮಾಡಿಕೊಳ್ಳಿಕ್ಕೆ ಯಾವುದೇ ಮೊಬೈಲ್ ನೆಟ್ವರ್ಕ್ ಅಥವಾ ಇಂಟರ್ನೆಟ್ ಸಹಾಯ ಬೇಕಾಗಿಲ್ಲ. ಇದು ಕಂಪ್ಲೀಟ್ ಆಗಿ ಅಥವಾ ಸಂಪೂರ್ಣವಾಗಿ ಆಫ್ಲೈನ್ ಅಲ್ಲಿ ವರ್ಕ್ ಆಗುತ್ತೆ. ಹಾಗಾಗಿ ಯಾವುದೇ ಮೂಲೆಯಲ್ಲಿ ರೈತರ ಹೊಲ ಇದ್ರೂ ಅಲ್ಲಿ ಹೋಗಿ ಈ ಎಲ್ಲಾ ಕಾರ್ಯಗಳು ಗುರುತಿಸೋದು, ಪ್ರಮಾಣೀಕರಿಸೋದು, ಸಲಹೆ ಕೊಡೋದು ಇದನ್ನ ಮಾಡಬಹುದು. ಆಮೇಲೆ ಇದನ್ನ ಉಪಯೋಗ ಮಾಡೋರಿಗೆ ಈ ಎಲ್ಲಾ ಒಂದು ಮಾಹಿತಿ ಏನಿದೆಯಲ್ಲ ಅದು ಮೊದಲೇ ಗೊತ್ತಿರಬೇಕು ಅಂತ ಏನಿಲ್ಲ. ಯಾಕಂದ್ರೆ ಇಲ್ಲಿ ಒಂದು ನಾವು ಏನ್ ಮಾಡಿದೀವಿ, ಈ ಗುರುತಿಸುವಿಕೆ ಅಂತ ಏನಿದೆಯಲ್ಲ ಇದು ಒಂದು ವಿಶೇಷವಾದ ಒಂದು ಆರ್ಕಿಟೆಕ್ಚರ್ ಒಂದು ರೀತಿಯಲ್ಲಿ ವಿನ್ಯಾಸಗೊಳಿಸಿವೆ. ಅಲ್ಲೇ ಇರುತ್ತೆ ಆ ತಂತ್ರಾಂಶದಲ್ಲಿ ಇರುತ್ತೆ ಎಲ್ಲಾ ಮಾಹಿತಿ, ಎಲ್ಲಾ ಮಾಹಿತಿ. ಅದರಲ್ಲಿ ಯಾವುದು ಬರೆಯೋದು ಅಥವಾ ಓದೋದು ಏನೂ ಇರಂಗಿಲ್ಲ, ಬರೀ ಚಿತ್ರ ಮತ್ತು ಧ್ವನಿಗಳ ಸಹಾಯದಿಂದ ಇದು ಒಂದು ಪೀಡಿಯನ್ನು ಗುರುತಿಸತಕ್ಕಂತ ಒಂದು ಆರ್ಕಿಟೆಕ್ಚರ್ ಅಂತ ಏನಂತೀವಿ ಅದು ಇದರಲ್ಲಿ ಹೊಂದಿದೆ. ಆಮೇಲೆ ಅಕಸ್ಮಾತ್ ಇದು ಗುರುತಿಸಕ್ಕಾಗಲಿಲ್ಲ ಅಂದ್ರೆ ತಕ್ಷಣವೇ ಇದನ್ನ ತಜ್ಞರಿಗೆ ಕಳಿಸ್ತಕ್ಕಂತ ಒಂದು ವ್ಯವಸ್ಥೆ ಇದರಲ್ಲಿದೆ. ಮತ್ತು ಇದರಲ್ಲಿ ಬರ್ತಕ್ಕಂತ ಪ್ರತಿಯೊಂದು ವಿಷಯ ಕೂಡ ಮೇಲಿನ ಅಧಿಕಾರಿಗಳಿಗೆ, ವಿಜ್ಞಾನಿಗಳಿಗೆ ಆಗಿಂದನೇ ಗೊತ್ತಾಗುತ್ತೆ. ಈಗ ಉದಾಹರಣೆಗೆ ನಾನು ಇವತ್ತು ಒಂದು ರೈತನ ಹೊಲಕ್ಕೆ ಹೋಗಿ ನಾನು ಏನೋ ಒಂದು ವಿಷಯವನ್ನ ಅಥವಾ ಯಾವುದೋ ಒಂದು ಸಮಸ್ಯೆನ ಕಂಡುಹಿಡಿದೆ ಅಥವಾ ಆ ಸಮಸ್ಯೆ ಹೊಸದಾಗಿದೆ ಅಂತ ಅಂತಕ್ಷಣ ಏನಾಗುತ್ತೆ, ಮೇಲಾಧಿಕಾರಿಗಳಿಗೆ ಆಗ್ಲೇ ಒಂದು ರೀತಿಯಲ್ಲಿ ಎಚ್ಚರಿಕೆ ಗಂಟೆ ಹೋಗುತ್ತೆ. ಅವಾಗ ಏನಾಗುತ್ತೆ, ಈಗ ಹೊಸ ಹೊಸ ರೋಗಗಳು, ಪೀಡೆಗಳು ಏನು ಬರ್ತಾ ಇದಾವಲ್ಲ ಅವುಗಳು ತಕ್ಷಣವಾಗಿ ಮೇಲಿನವರಿಗೆ ಗುರುತಿಸಲಿಕ್ಕೆ ಸಹಾಯ ಮಾಡುತ್ತೆ. ಆಮೇಲೆ ಇದರಲ್ಲಿ ಬಹಳ ಮುಖ್ಯವಾಗಿ ಅಂದ್ರೆ ಇದರಲ್ಲಿ ಇರ್ತಕ್ಕಂಥ ಮಾಹಿತಿ ಏನಿದೆಯಲ್ಲ ಇದು ಕೃಷಿ ವಿಶ್ವವಿದ್ಯಾಲಯ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯಗಳ ಎಲ್ಲಾ ಪರಿಣಿತರಗಳನ್ನ ಮತ್ತು ICAR ಮತ್ತು IIHR ವಿಷಯ ತಜ್ಞರನ್ನ ಒಳಗೊಂಡ ಒಂದು ತಂಡ ರಚನೆಯಾಗಿದೆ. ಅದನ್ನ ನಾವು ರಾಜ್ಯ ಮಟ್ಟದ ಒಂದು ವಿಷಯ ತಜ್ಞರ ತಂಡ ಇದೆ, ಅವರ ಮುಖಾಂತರ ನಾವು ಈ ಮಾಹಿತಿಯನ್ನ ನಾವು ಪ್ರಮಾಣೀಕರಿಸಿದೀವಿ. ಅಂತ ಮಾಹಿತಿ ಈ ಒಂದು ಇಸ್ಯಾಪ್ ತಂತ್ರಜ್ಞಾನದಲ್ಲಿ ಅಳವಡಿಕೆಯಾಗಿದೆ. ಹಾಗಾಗಿ ಅದರಿಂದ ಬರ್ತಕ್ಕಂಥ ಯಾವುದೇ ಶಿಫಾರಸುಗಳನ್ನ ರೈತರು ಸಂಪೂರ್ಣವಾಗಿ ಅದನ್ನು ಅಳವಡಿಸ್ಕೋಬಹುದು. ಇನ್ನೊಂದು ಏನಂತಂದು ಹೇಳಿದ್ರೆ ಒಂದು ಉತ್ತಮ ಬೇಸಾಯ ಕ್ರಮಗಳ ಒಂದು ಇದು ಕೂಡ ಅದರಲ್ಲಿ ಸೇರ್ಕೊಂಡಿದೆ. ಈ ತರ ಮಾಹಿತಿಗಳು ಕೂಡ ಈ ಸ್ಯಾಪ್ ತಂತ್ರಜ್ಞಾನದಲ್ಲಿ ಸಿಗೋ ರೀತಿಯಲ್ಲಿ ನಾವು ಮಾಡಿದ್ದೀವಿ. ಈ ಸ್ಯಾಪ್ ಒಂದು ತಂತ್ರಾಂಶ ಯಾವ ರೀತಿ ಕೆಲಸ ಮಾಡುತ್ತೆ, ಇದರ ಕಾರ್ಯವೈಖರಿ ಬಗ್ಗೆ ಹೇಳ್ತೀರಾ? ಕಾರ್ಯವೈಖರಿ ಅಂದ್ರೆ ಮೊಟ್ಟ ಮೊದಲನೇದಾಗಿ ಈಗ ಯಾವುದೇ ವಿಸ್ತರಣಾಧಿಕಾರಿಗಳು ಈ ಒಂದು ತಂತ್ರಾಂಶವನ್ನು ಹಾಕೊಂಡಿರ್ತಕ್ಕಂಥ ತಮ್ಮ ಮೊಬೈಲ್ನಲ್ಲಿ ಅಳವಡಿಸಿಕೊಂಡಿರ್ತಾರೆ. ಆಂಡ್ರಾಯ್ಡ್ ಮೊಬೈಲ್ನಲ್ಲಿ, ಆಂಡ್ರಾಯ್ಡ್ ಹೌದು, ಇದು ಆಂಡ್ರಾಯ್ಡ್ ಮೊಬೈಲ್ ಬೇಸ್ಡ್ ಅಲ್ಲಿ ಅದನ್ನ ಹಾಕೊಂಡು ಯಾವುದೇ ರೈತರ ಹತ್ರ ಹೋಗಿ ಆ ರೈತರನ್ನ ನೋಂದಣಿ ಮಾಡಿಕೊಂಡು ಅದರಲ್ಲಿ ಬೆಳೆಗಳಲ್ಲಿ ಬರ್ತಕ್ಕಂಥ ಸಮಸ್ಯೆ, ಪೀಡ್ಯದಾಗಿರ್ಬೋದು, ರೋಗದ್ದಾಗಿರ್ಬೋದು, ಪೋಷಕಾಂಶದಾಗಿರ್ಬೋದು, ಕಳೆದಾಗಿರ್ಬೋದು, ಅದನ್ನ ಗುರುತು ಮಾಡಿ ಅದು ಎಷ್ಟರ ಮಟ್ಟಿಗಿದೆ ಅಂತಂದೇಳಿ ಸಮೀಕ್ಷೆ ಮಾಡಿ ಅದಕ್ಕೆ ಒಂದು ಶಿಫಾರಸು ಕೊಡ್ತಾರೆ. ಇದು ಸಂಪೂರ್ಣ ಆಫ್ಲೈನ್ ಅಲ್ಲಿ ಕೆಲಸ ಮಾಡ್ತದೆ. ಅಕಸ್ಮಾತ್ ಅದು ಗೊತ್ತಾಗ್ಲಿಲ್ಲ ಅಂದ್ರೆ ಅದನ್ನ ವಿಷಯ ತಜ್ಞರಿಗೆ ರವಾನಿಸುವಂತ ಒಂದು ವ್ಯವಸ್ಥೆ ಅದರಲ್ಲಿದೆ. ಆದ್ರಿಂದ ತಕ್ಷಣವೇ ಅದು ಮತ್ತೆ ಅವರಿಗೆ ಬರುವಂತ ಒಂದು ವ್ಯವಸ್ಥೆ, ವಾಪಸ್ ಬರುವಂತ ಒಂದು ವ್ಯವಸ್ಥೆ ಇದೆ. ಈ ಶಿಫಾರಸನ್ನ ನಾವು ರೈತರ ಹೊಲದಲ್ಲಿನೇ ಅವರ ಒಂದು ಮೊಬೈಲ್ಗೆ ನಾವು SMS ಮುಖಾಂತರ ಕಳಿಸಬಹುದು, ಇಲ್ಲ ಒಂದು ಸಣ್ಣ ಪ್ರಿಂಟರ್ ಬರುತ್ತೆ, ಥರ್ಮಲ್ ಪ್ರಿಂಟರ್ ಅಂತ ಹೇಳ್ತೀವಿ, ಆ ಪ್ರಿಂಟರ್ ಮುಖಾಂತರ ಅವರಿಗೆ ಒಂದು ಶಿಫಾರಸಿನ ಚೀಟಿಯನ್ನು ಕೊಡಬಹುದು. ಅವರಿಗೆ ಈಗ ಡಾಕ್ಟರ್ ಯಾವ ರೀತಿ ರೋಗಿಗೆ ಒಂದು ಚೀಟಿಯನ್ನು ಕೊಡ್ತಾರೋ ಆ ರೀತಿ ಆ ಚೀಟಿಯಲ್ಲಿ ರೈತನ ವಿವರ, ಬೆಳೆ ವಿವರ, ಒಂದು ಸಮಸ್ಯೆ ವಿವರ ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಪರಿಹಾರದ ವಿವರ ಸಂಪೂರ್ಣವಾಗಿ ಇರ್ತದೆ. ಮತ್ತು ಈ ಒಂದು ಎಲ್ಲಾ ಮಾಹಿತಿ ಏನಾಗುತ್ತೆ ಮೇಲೆ ನಮ್ಮ ಸರ್ವರಿಗೆ ಬಂದು ಆ ಸರ್ವರ್ ಮುಖಾಂತರ ಒಂದು ವರದಿಗಳಾಗಿ ಆ ವರದಿಗಳನ್ನ ವಿಜ್ಞಾನಿಗಳು, ಅಧಿಕಾರಿಗಳು ನೋಡ್ತಕ್ಕಂತ ಒಂದು ವ್ಯವಸ್ಥೆ ಇದೆ. ಮತ್ತು ಇದರಲ್ಲಿ ಬರ್ತಕ್ಕಂತ ಮಾಹಿತಿಯನ್ನ ಎಲ್ಲಾ ಒಂದು ರೀತಿಯಲ್ಲಿ ಕೂಲಂಕುಷವಾಗಿ ಪರಿಶೀಲಿಸಿ ಅದನ್ನು ಪ್ರಮಾಣೀಕರಿಸಿ ಕೊಡ್ತಕ್ಕಂತ ಒಂದು ವ್ಯವಸ್ಥೆ ವಿಷಯ ತಜ್ಞರಿಂದ ಬರ್ತದೆ. ಹೀಗೆ ನಾವು ಇಸ್ಯಾಪ್ನಲ್ಲಿ ಇಲ್ಲಿಯವರೆಗೂ 20 ಬೆಳೆಗಳ ಸಂಪೂರ್ಣ ಮಾಹಿತಿಯನ್ನ ನಾವು ಇದರಲ್ಲಿ ಅಳವಡಿಸಿಕೊಂಡಿದ್ದೀವಿ. ಇನ್ನೂ 19 ಬೆಳೆಗಳ ಮಾಹಿತಿ ಈಗ ಅಳವಡಿಸಿಕೊಳ್ತಾ ಇದ್ದೀವಿ. ಸುಮಾರು 39-40 ಬೆಳೆಗಳ ಸಂಪೂರ್ಣ ಮಾಹಿತಿ, ನಮ್ಮ ಒಂದು ಕೃಷಿ ಬೆಳೆಗಳಾಗಿರ್ಬೋದು ಅಥವಾ ತೋಟಗಾರಿಕಾ ಬೆಳೆಗಳಾಗಿರ್ಬೋದು, ಸಂಪೂರ್ಣ ಮಾಹಿತಿ ಅದರಲ್ಲಿ ಅಳವಡಿಸಿಕೊಂಡು ಹೋಗ್ತಾ ಇದೆ. ಇದರಲ್ಲಿ ಸುಮಾರು ವರ್ಷದಿಂದ ಈ ಒಂದು ಇಸ್ಯಾಪ್ ಯೋಜನೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೆಲಸ ನಡೀತಾ ಇದೆ, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಯಾವಾಗಿಂದ ಪ್ರಾರಂಭ ಆಯ್ತು, ಹೇಗೆ ನಡೆದಿದೆ, ಹೇಗೆ ಇದರ ಬಳಕೆ ಆಗ್ತಾ ಇದೆ ಅಂತಕ್ಕಂಥದ್ದು? ಇದು ಮೊಟ್ಟ ಮೊದಲನೇದಾಗಿ 2011-12 ನಮಗೆ RKVY ಅಂತಕ್ಕಂಥ ಒಂದು ಅನುದಾನದ ಅಡಿನಲ್ಲಿ ನಮಗೆ ಇದನ್ನ ಪ್ರಾರಂಭ ಮಾಡಲಿಕ್ಕೆ ನಮಗೆ ಅನುಮತಿ ಸಿಕ್ತು. ಆ ಒಂದು ವರ್ಷದಲ್ಲಿ ನಾವು ಇಸ್ಯಾಪ್ ತಂತ್ರಜ್ಞಾನವನ್ನು ನಾವು ಆವಿಷ್ಕಾರ ಮಾಡಿ ಅದನ್ನ ಆವಾಗಲೇ ನಾವು ಪ್ರಾಯೋಗಿಕವಾಗಿ ರಾಯಚೂರು ಜಿಲ್ಲೆನಲ್ಲಿ ನಾವು ಅದನ್ನ ನಡೆಸ್ಕೊಂಡು ಬಂದ್ವಿ. ಮತ್ತು ಇದರ ಒಂದು ಚೆನ್ನಾಗಿ ಬಂದಿರತಕ್ಕಂಥ ಒಂದು ಫಲಿತಾಂಶವನ್ನು ನೋಡಿಕೊಂಡು ನಮ್ಮ ಒಂದು ಕಲ್ಯಾಣ ಕರ್ನಾಟಕದ 6 ಜಿಲ್ಲೆಗಳಲ್ಲಿ 4 ವರ್ಷ ಅಂದ್ರೆ 2012-2016 ನಾವು ಎಲ್ಲಾ 6 ಜಿಲ್ಲೆಗಳಲ್ಲಿ ಇದನ್ನು ಅಳವಡಿಸಿಕೊಂಡು ಪ್ರಾಯೋಗಿಕವಾಗಿ ನಾವು ಇದನ್ನು ನಡೆಸಿದ್ವಿ. ಸುಮಾರು 100,000 ಮೇಲ್ಪಟ್ಟು ರೈತರ ಸಮಸ್ಯೆಗಳನ್ನು ಗುರುತಿಸಿ ಅದಕ್ಕೆ ಒಂದು ಪರಿಹಾರವನ್ನು ಕೊಡ್ತಕ್ಕಂಥ ಒಂದು ಕಾರ್ಯವನ್ನು ಇದು ಕೂಡ ಮಾಡಿತು. ಇದನ್ನು ನೋಡಿಕೊಂಡು ಬೇರೆ ವಿಶ್ವವಿದ್ಯಾಲಯಗಳು, ಬೆಂಗಳೂರು, ಶಿವಮೊಗ್ಗ ಮತ್ತು ಧಾರವಾಡ, ಇವರು ಕೂಡ ಇಸ್ಯಾಪ್ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡ್ರು. ಈ ವರ್ಷದಿಂದ ಕೃಷಿ ಇಲಾಖೆಯ ಮುಖಾಂತರ ಮತ್ತು ಕೃಷಿ ತೋಟಗಾರಿಕೆ ಇಲಾಖೆಯ ಮುಖಾಂತರ ಸಂಪೂರ್ಣ ರಾಜ್ಯಾದ್ಯಂತ ಇದನ್ನು ನಾವು ವಿಸ್ತರಣೆಯನ್ನು ಕೈಗೊಳ್ತಾ ಇದ್ದೀವಿ. ಈ ಒಂದು ತಂತ್ರಜ್ಞಾನ ಅಳವಡಿಸಿಕೊಳ್ಳೋದು ಹೇಗಂತೀರಿ? ಯಾಕಂದ್ರೆ ಇದು ಮೊಬೈಲ್ ಬೇಸ್ಡ್ ಒಂದು ತಂತ್ರಜ್ಞಾನ ಇರೋದ್ರಿಂದ ಅಳವಡಿಕೆ ಬಹಳ ಮುಖ್ಯ. ಈ ಸದ್ಯದ ಪರಿಸ್ಥಿತಿನಲ್ಲಿ ಇಸ್ಯಾಪ್ ತಂತ್ರಜ್ಞಾನ ಮುಕ್ತವಾಗಿ ಎಲ್ಲರಿಗೂ ದೊರಕಲ್ಲ. ಯಾಕೆ ಅಂತ ಹೇಳ್ತೀನಿ. ಸದ್ಯದ ಪರಿಸ್ಥಿತಿನಲ್ಲಿ ಈ ಉದಾಹರಣೆಗೆ ಆ ಒಂದು ಬೆಳೆಯ ಒಂದು ಸಮಸ್ಯೆಯನ್ನು ಗುರುತಿಸುವಲ್ಲಿ ರೈತರು ಏನಾದರೂ ಸ್ವಲ್ಪವಾದರೂ ತಪ್ಪನ್ನ ಮಾಡಿದರೆ ಅಲ್ಲಿಂದ ಬರ್ತಕ್ಕಂಥ ಒಂದು ಶಿಫಾರಸು ತಪ್ಪಾಗಿ ಅದು ರೈತರು ಸುಮ್ಮನೆ ಇಕ್ಕಟ್ಟಿಗೆ ಸಿಲ್ಕೋತಾರೆ. ಹಾಗಾಗಿ ನಾವು ಇದನ್ನ ಬಹಳ ಮುಖ್ಯವಾಗಿ ಕೃಷಿ ಇಲಾಖೆಯ ವಿಸ್ತರಣಾ ಅಧಿಕಾರಿಗಳನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ತಯಾರು ಮಾಡಿರ್ತಕ್ಕಂಥ ತಂತ್ರಾಂಶ ಇದು. ಸೊ ಅವರ ಮುಖಾಂತರ ಇದು ರೈತರಿಗೆ ಹೋದ್ರೆ ಅದು ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡಕ್ಕೆ ಇದಾಗುತ್ತೆ. ಜೊತೆಗೆ ಸೊ ಸರ್ಕಾರೇತರ ಸಂಸ್ಥೆಗಳು ಕೂಡ ಯಾರು ಇಸ್ಯಾಪ್ ನ ಮುಂದೆ ತಗೊಳಕ್ ಬರ್ತಾರೋ ಅವರು ಕೂಡ ಇದನ್ನು ಅಳವಡಿಸ್ಕೋಬಹುದಾಗಿದೆ. ಮತ್ತು ಇತ್ತೀಚೆಗೆ ನಮಗೆ ಈಗ ಕೋಕೋನಟ್ ಬೋರ್ಡ್ ಕಡೆಯಿಂದನೂ ಕೂಡ ಇಸ್ಯಾಪ್ ತಂತ್ರಜ್ಞಾನ ಅಳವಡಿಸಿಕೊಳ್ಳಿಕ್ಕೆ ಅವರು ಮುಂದೆ ಬಂದಿದ್ದಾರೆ. ಹೀಗೆ ಬೇರೆ ಬೇರೆ ಸಂಸ್ಥೆಗಳಿಂದ ಮುಖಾಂತರ ಈ ಇಸ್ಯಾಪ್ ತಂತ್ರಜ್ಞಾನವನ್ನು ಅಳವಡಿಸ್ಕೋಬಹುದಾಗಿದೆ. ಇಸ್ಯಾಪ್ ತಂತ್ರಜ್ಞಾನವನ್ನು ಬಳಕೆ ಮಾಡಿದಂತಹ ರೈತರ ಪ್ರತಿಕ್ರಿಯೆ ಮತ್ತು ವಿಸ್ತರಣಾ ಕಾರ್ಯಕರ್ತರ ಪ್ರತಿಕ್ರಿಯೆ ಹೇಗಿದೆ? ಮೊದಲು ವಿಸ್ತರಣಾ ಒಂದು ಅಧಿಕಾರಿಗಳ ಒಂದು ಫೀಡ್ಬ್ಯಾಕ್ ಅಂತ ನಾವೇನು ಹೇಳ್ತೀವಿ, ಅವ್ರ ಪ್ರತಿಕ್ರಿಯೆ ತಗೊಂಡ್ರೆ ಅವ್ರಿಗೆ ಏನಾಗ್ತಾ ಇದೆ ಅಂದ್ರೆ, ಮೊದಲು ಸರ್ ಏನೋ ಒಂದು ರೈತರು ತರ್ತಾ ಇದ್ರು ಸಮಸ್ಯೆನ ನಮಗೆ ಗೊತ್ತಾಗ್ತಾ ಇರಲಿಲ್ಲ, ಈ ಇಸ್ಯಾಪ್ ಬಂದಾಗಿಂದ ಏನಾಗಿದೆ, ನಾವು ಬಹಳ ಧೈರ್ಯವಾಗಿ ಬಹಳ ಕಾನ್ಫಿಡೆಂಟ್ ಆಗಿ ನಾವು ರೈತರ ಹೊಲಕ್ಕೆ ಹೋಗಿ ಆ ಸಮಸ್ಯೆನ ಗುರುತಿಸಿ ಪರಿಹಾರ ಕೊಡ್ತಾ ಇದ್ದೀವಿ ಅಂತ ಅವರು ಒಂದು ಒಂದು ಪ್ರತಿಕ್ರಿಯೆ ಬರ್ತಾ ಇದೆ. ಇನ್ನು ರೈತರಿಗೆ ಬಂದಾಗ ರೈತರ ನಾವು ಕೆಲವು ಒಂದು ಪ್ರತಿಕ್ರಿಯೆಗಳನ್ನ ಫೀಡ್ಬ್ಯಾಕ್ ತಗೊಂಡಾಗೆ ನಾವು ಕೊಡ್ತಕ್ಕಂತ ಶಿಫಾರಸ್ ಏನಿದೆಯಲ್ಲ, ಕರೆಕ್ಟ್ ಐಡೆಂಟಿಫಿಕೇಶನ್ ಆಗೋದ್ರಿಂದ ಶಿಫಾರಸಿನ ತರಾನೇ ಅವರು ಅದನ್ನ ಉಪಯೋಗಿಸೋದ್ರಿಂದ ಅವರಿಗೆ ಸಂಪೂರ್ಣವಾದ ಒಂದು ಹತೋಟಿ ಸಿಗ್ತಾ ಇದೆ. ಹಾಗಾಗಿ ಸುಮಾರು ರೈತರು ಆಯಾ ಒಂದು ವಿಸ್ತರಣಾ ಅಧಿಕಾರಿಗಳ ಮೊಬೈಲ್ಗೆ ಕರೆ ಮಾಡಿ ಮತ್ತೆ ಬಂದು ಹೋಗಿ ನಮ್ಮ ಹೊಲಕ್ಕೆ ಅಂತಕ್ಕಂತಹ ಒಂದು ವಿನಂತಿಯನ್ನ ವಿಜ್ಞಾಪನೆಯನ್ನು ಕೂಡ ಅವರು ಮಾಡ್ಕೋತಾ ಇದ್ದಾರೆ. ಒಳ್ಳೇದು ಡಾಕ್ಟರ್ ಪ್ರಭುರಾಜ್ ಅವರು, ಇದುವರೆಗೆ ಇಸ್ಯಾಪ್ ತಂತ್ರಜ್ಞಾನ ಯಾವ ರೀತಿ ಅಭಿವೃದ್ಧಿ ಆಗಿದೆ, ಜೊತೆಗೆ ಯಾವ ರೀತಿ ರೈತರಿಗೆ ಮತ್ತು ವಿಸ್ತರಣಾ ಕಾರ್ಯಕರ್ತರಿಗೆ ಸಹಕಾರಿಯಾಗಿದೆ ಅಂತಕ್ಕಂಥ ವಿಚಾರ, ಜೊತೆಗೆ ಒಂದು ಡಿಜಿಟಲ್ ಯುಗದಲ್ಲಿ ಇರತಕ್ಕಂಥ ನಾವು ಈ ಒಂದು ಮಾಹಿತಿ ತಂತ್ರಜ್ಞಾನವನ್ನು ಅಥವಾ ಡಿಜಿಟಲ್ ತಂತ್ರಜ್ಞಾನವನ್ನು ಕೃಷಿಯಲ್ಲಿ ಅಳವಡಿಸಿಕೊಂಡಿದ್ದಕ್ಕೆ ಇದೊಂದು ಇಸ್ಯಾಪ್ ತಂತ್ರಜ್ಞಾನ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಒಂದು ಹೆಮ್ಮೆಯ ತಂತ್ರಜ್ಞಾನ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಇಸ್ಯಾಪ್ ತಂತ್ರಜ್ಞಾನದ ಬಗ್ಗೆ ಸರ್ಕಾರ ಹೆಚ್ಚಾಗಿ ಇದಕ್ಕೆ ಒತ್ತಾಸೆಯನ್ನು ಕೊಡಲಿ. ನಮ್ಮ ಪ್ರತಿಯೊಬ್ಬ ರೈತರಿಗೆ ಮತ್ತು ಪ್ರತಿಯೊಬ್ಬ ವಿಸ್ತರಣಾ ಕಾರ್ಯಕರ್ತರಿಗೆ ತಂತ್ರಜ್ಞಾನದ ಮಾಹಿತಿ ಸಂಪೂರ್ಣ ಮುಟ್ಟುವಂತಾಗಲಿ. ಸರ್ಕಾರ ಸಂಘ ಸಂಸ್ಥೆಗಳು ಒಟ್ಟಾಗಿ ಈ ಒಂದು ತಂತ್ರಜ್ಞಾನವನ್ನು ನಮ್ಮ ರಾಜ್ಯವ್ಯಾಪಿ ವಿಶ್ವವ್ಯಾಪಿ ಎಲ್ಲ ರೈತರಿಗೆ ಮುಟ್ಟುವ ಹಾಗೆ ಪ್ರಯತ್ನವನ್ನು ಮಾಡಲಿ ಅಂತ ಹೇಳೋಣ. ಇದುವರೆಗೆ ಈ ಒಂದು ತಂತ್ರಜ್ಞಾನದ ಬಗ್ಗೆ ಮಾಹಿತಿ ಹಂಚಿಕೊಳ್ಳೋದಕ್ಕೆ ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಬೆಳೆಗಳ ಸಂರಕ್ಷಣೆಯಲ್ಲಿ ಇಸ್ಯಾಪ್ ತಂತ್ರಜ್ಞಾನದ ಮಹತ್ವ ಕುರಿತು ಡಾಕ್ಟರ್ ಪ್ರಭುರಾಜ್ ಅವರೊಂದಿಗೆ ಸಂದರ್ಶನ ಮೂಡಿಬಂತು. ಈಗ ಕೇಳಿ ಶ್ರೀಮಂತ್ ಡೊಂಗರಗಾಂವ್ ಮತ್ತು ಸಂಗಡಿಗರಿಂದ ಭಜನೆ ಪದಗಳು. ಪುಣ್ಯ